ಅರ್ಹ ಫಲಾನುಭವಿಗಳು. ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ ₹10 crore ಹಾಗೂ ಗರಿಷ್ಠ ಸಹಾಯಧನ ₹3 crore. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಪ್ರತಿಯೊಬ್ಬರು ರಾಷ್ಟ್ರಭಕ್ತಿಯನ್ನ ಪ್ರದರ್ಶನ ಮಾಡಿ ಮುಂದಿನ 25 ಅಮೃತ ಕಾಲ ಅಂತ ಏನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಶುಭ ಆರಂಭವನ್ನ, ಶಕ್ತಿಯುತ ಆರಂಭವನ್ನ ಮತ್ತು ರಾಷ್ಟ್ರಭಕ್ತಿ ಆರಂಭವನ್ನ ಮಾಡೋ ಸಲುವಾಗಿ 13-15 ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ ಧ್ವಜವನ್ನು ಏರಿಸಿ ಎಲ್ಲರೂ ಸೇರಿ ರಾಷ್ಟ್ರಭಕ್ತಿಯಿಂದ ಮೆರೆಯೋಣ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಮಕಾನ್ ಬನಾತೆ ಸಮಯ ಲಾಪರವಾಹಿ ಭೂಕಂಪ ಮೇ ಮಹಂಗಿ ಪಡ ಸಕ್ತಿ ಹೈ. ಭೂಕಂಪ ಸೆ ಈಂಟ್ ಯಾ ಪತ್ಥರ್ ಕಿ ಚುನಾಯಿ ವಾಲೆ ಮಕಾನ್ ಮೇ ದರಾರೆ ನಾ ಆಯೆ, ಇಸ್ಲಿಯೆ ಆಪ್ ಲಿಂಟಲ್ ಔರ್ ಪ್ಲಿಂಥ್ ಲೆವಲ್ ಪರ್ ಔರ್ ಜೋನ್ 5 ಕೆ ಮಕಾನ್ ಮೇ ಸಿಲ್ ಲೆವಲ್ ಪರ್ ಭಿ ಭೂಕಂಪ ಪಟ್ಟಿಯಾಂ ಲಗವಾಯೆ, ಹರ್ ಕೋನೆ ಔರ್ ಜೋಡ್ ಪರ್ ಖಡೆ ಸರಿಯೆ ಲಗವಾಯೆ. ಘರ್ ಸುರಕ್ಷಿತ್ ತೋ ಆಪ್ ಸುರಕ್ಷಿತ್, ಆಪ್ಕೆ ಹಿತ್ ಮೇ ತತ್ಪರ್ NDMA. ಲೈಫ್ ಇಸ್ ಅಬೌಟ್ ಟು ಚೇಂಜ್. ನೋ ಮೋರ್ 8 ನಿದ್ದೆ, ನೋ ಮೋರ್ ಲೇಟ್ ನೈಟ್ ಮೂವೀಸ್, ನೋ ಮೋರ್ ಪಾರ್ಟೀಸ್ ವಿತ್ ಫ್ರೆಂಡ್ಸ್. ನೀನು ಸರಿಯಾಗಿ ಹೇಳಿದೆ. ಇದರ ಫ್ಯೂಚರ್ ಗಾಗಿ ಇನ್ನು ನೋ ಮೋರ್ ಹಾಲಿಡೇಸ್, ನೋ ಮೋರ್ ಶಾಪಿಂಗ್ ಮತ್ತೆ ನೋ ಮೋರ್ ದುಂದು ವೆಚ್ಚ. ಆದ್ರೆ ಇದರ ಫ್ಯೂಚರ್ ಆಲ್ರೆಡಿ ಸೆಕ್ಯೂರ್ ಇದ್ದಿದ್ರೆ. ರಿಯಲಿ? ಅದು ಡ್ಯಾಡಿ ಆಗಿದ್ಯಾ? ದೇವದಾಸ್ ಅಲ್ಲ, ಎಲ್ಲವನ್ನೂ ಬಿಡ್ತೀನಿ, ಹಾಲಿಡೇ ಬಿಟ್ಬಿಡ್ತೀನಿ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲವೂ ಆಮೇಲೆ. ಕ್ಯೂಟ್ ನೆಂಟರಿಗಿಂತ ಮೊದಲು LIC. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕರೊಬ್ಬರು ನಮ್ಮೊಂದಿಗೆ ಇದ್ದಾರೆ, ಯುವ ಕೃಷಿಕರು. ಇವರು ನಮ್ಮ ಆಲೂರು ತಾಲೂಕು ಸಿದ್ದಾಪುರ ಗ್ರಾಮದ SN ಕಿರಣ್ ಕುಮಾರ್ ಅವರು. ಕಿರಣ್ ಕುಮಾರ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಆಧುನಿಕ ಕೃಷಿ ಪದ್ಧತಿಗಳನ್ನು ಅವರು ಅಳವಡಿಕೆಯನ್ನು ಮಾಡಿಕೊಂಡಿದ್ದಾರೆ, ಕೃಷಿಯಿಂದ ಸಾಕಷ್ಟು ಆದಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕಿರಣ್. ನಮಸ್ತೆ ಕಿರಣ್ ಕುಮಾರ್, ನಿಮಗೆ ಎಷ್ಟು ವರ್ಷ ವಯಸ್ಸು? ನನಗೆ 36 ವಯಸ್ಸು. 36, ಏನು ಓದಿದ್ರಿ ತಾವು? ಸರ್, BA ಇನ್ಕಂಪ್ಲೀಟ್ ಆಗಿದೆ. ಯಾಕೆ ಇನ್ಕಂಪ್ಲೀಟ್ ಆಯ್ತು? ನನಗೆ ಸ್ವಲ್ಪ ಕೃಷಿ ಬಗ್ಗೆ ಇದಿತ್ತು, ಹಾಗಾಗ್ಬಿಟ್ಟು ಕೃಷಿಗೆ ಇಳ್ಕೊಳ್ಳೋಣ ಅಂತಲೇ ನಾನು ಲಾಸ್ಟ್ ಇಯರ್ ಹೋಗಲಿಲ್ಲ, 2 ಹೋಗ್ಬಿಟ್ಟು ಕೃಷಿಗೆ ಬಂದ್ಬಿಟ್ಟೆ ಡೈರೆಕ್ಟ್. ಕೃಷಿ ಬಗ್ಗೆ ಯಾಕೆ ಅಷ್ಟೊಂದು ಒಲವು ನಿಮಗೆ? ಸರ್, ಒಲವು ಅಂದ್ರೆ ನಮಗೆ ಬೇರೆಯವ್ರ ಜೊತೆ ಕೆಲಸ ಮಾಡೋಕ್ಕಿಂತ ನಾವು ಸ್ವಂತವಾಗಿ ನಾವೇ 4 ಜನಕ್ಕೆ ಕೆಲಸ ಕೊಟ್ಕೊಂಡು ಮಾಡಬೇಕು ಅನ್ನಿಸ್ತು, ಹಾಗೋಸ್ಕರ ಕೃಷಿಗೆ ಬಂದೆ ನಾನು. ಈಗ BA ವರೆಗೂ ಓದಿ ಕೃಷಿ ಮಾಡ್ತೀನಿ ಅಂದದಕ್ಕೆ ನಿಮ್ಮ ತಂದೆ ತಾಯಿ ಒಪ್ಪಿದ್ರ? ಒಪ್ಪಿದ್ರು ಸರ್, ಏನ್ ತೊಂದ್ರೆ ಇಲ್ಲ. ಎಷ್ಟು ಜಮೀನು ಇದೆ ನಿಮಗೆ? ಸರ್, ನಮ್ಗೆ 12 ಜಮೀನು ಇದೆ. 12, ಏನೇನಿದೆ ಅದರಲ್ಲಿ? ಸರ್, ಕಾಫಿ, ತೆಂಗು, ಅಡಿಕೆ, ಮೆಣಸು, ಏಲಕ್ಕಿ, ಜೋಳ, ಶುಂಠಿ ಇದೆ ಸರ್. ನೀವು ಬಂದ ಮೇಲೆ ಏನೇನು ಬದಲಾವಣೆಗಳನ್ನ ಮಾಡ್ಕೊಂಡಿದ್ರ ನಿಮ್ಮ ಕೃಷಿ ತಾಕ್ನಲ್ಲಿ? ಕೃಷಿಯಲ್ಲಿ ಸರ್, ನಾನು ಸ್ವಲ್ಪ ನ್ಯೂ ವರ್ಷನ್ ಹೋಗಿದ್ದೀನಿ. ಹಿಂದೆ ಯಾವ ಥರ ಇತ್ತದಕ್ಕಿಂತ ಎಲ್ಲ ಮಿಷಿನರಿಗಳು ಸ್ವಲ್ಪ ಆದಷ್ಟು, ಮತ್ತೆ ಗೊಬ್ಬರ ಕಮ್ಮಿ ಯೂಸ್ ಮಾಡೋದು, ಸಾವಯವಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋದು, ಆ ಥರ ಮಾಡ್ತಾ ಇದ್ದೀನಿ ಸರ್. ಯಾರೆಲ್ಲ ಸಹಕರಿಸಿದ್ರು ಇದನ್ನ ಮಾಡ್ಕೊಳ್ಳಿಕ್ಕೆ? ಸರ್, ನಮಗೆ ಸಹಕರಿಸಿದ್ರು ತೋಟಗಾರಿಕೆಯಿಂದ ತುಂಬಾ ಸಹಾಯ ಮಾಡಿದ್ರು, ಕೃಷಿ ಇಲಾಖೆಯಿಂದಲೂ ತುಂಬಾ ಸಹಾಯ ಮಾಡಿದ್ರು. ನನಗೆ ಫಸ್ಟ್ ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು ಎಲ್ಲ, ನಮ್ಮ ಸ್ನೇಹಿತರುಗಳೆಲ್ಲ ತುಂಬಾ ಹೇಳ್ಕೊಟ್ರು ಸರ್, ಸ್ಟಾರ್ಟಿಂಗ್ ಬಂದಾಗ ಹೇಗೆ ಮಾಡಬೇಕು ಹೇಗೆ ಅಂತ ಹೇಳ್ಕೊಟ್ರು. ಹೇಗಿತ್ತು ಆರಂಭದ ದಿವಸಗಳಲ್ಲಿ ನಿಮ್ಮ ಕೃಷಿ ಬದುಕು? ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ನಮ್ಗೆ ಅಷ್ಟೆಲ್ಲ ಐಡಿಯಾ ಗೊತ್ತಿರಲಿಲ್ಲ ಯಾವ ಟೈಮಿಗೆ ಏನೇನು ಮಾಡಬೇಕು ಅಂತ ಎಲ್ಲ. ಈಗ ಅನುಭವ ಆದ್ಮೇಲೆ ಚೆನ್ನಾಗಿದೆ, ನಾನೇ 4 ಜನಕ್ಕೆ ಹೇಳ್ಕೊಡ್ತೀನಿ, ಚೆನ್ನಾಗಿ ಬರ್ತಾ ಇದೆ ಸರ್. ಕ್ರಾಫಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಾಫಿಗೆ ಏನೆಲ್ಲ ಕೆಲಸ ಮಾಡ್ತೀರಾ ವರ್ಷದಲ್ಲಿ? ಕಾಫಿಗೆ ಬಂದು ನಾವು ಅರೇಬಿಕಕ್ಕೆ February 15 ನೀರು ಸ್ಟಾರ್ಟ್ ಮಾಡ್ತೀವಿ, 1 ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ 1 ಮೇಕೆ ಗೊಬ್ಬರ ಹಾಕ್ತೀವಿ ಆ ತರ. ಮತ್ತೆ ಅದಕ್ಕೆ ನಿಮ್ಗೆ ನೆರಳು ಜಾಸ್ತಿ ಇರಬಾರ್ದು, ಓಪನ್ ಪ್ಲೇಸ್ ಅಲ್ಲಿ ಬರಬೇಕು. ಮತ್ತೆ ಮಾಮೂಲಿ ಸರ್ ಚಿಗುರು ಅದೆಲ್ಲ ಬರುತ್ತಲ್ಲ, ಮಾಮೂಲಿ ಕಳೆ ನಿಯಂತ್ರಣ ಅದೆಲ್ಲ ಮಾಡ್ಕೊಂಡು ಹೋಗ್ಬೇಕು. ನೆರಳನ್ನ ಹೇಗೆ ನಿಯಂತ್ರಣ ಮಾಡ್ತಾ ಇದ್ರಿ? ಸರ್, ಮರಗಾಸಿ ಮಾಡ್ತೀವಿ ನಾವು. ಗೊಬ್ಬರ ಹಾಕ್ಬೇಕು ಅಂದ್ರೆ ಮೊದಲು ಹಾಲ್ವಾಣ ಅಂತ ಬರುತ್ತೆ, ಗಿರಿಸಿಡಿ ಅಂತ ಕರೀತಾರೆ, ಹಾಲ್ವಾಣ ಅಂತ ಬರುತ್ತೆ, ಅಥವಾ ನಾವು ಹಾಕಬೇಕು. ಬೇಸಿಗೆ ನೆರಳಿರುತ್ತೆ, ಮಳೆ ಟೈಮಲ್ಲಿ ತೆಗೆದ್ರೆ ಅದ್ರ ಗೊಬ್ಬರ ನಿಮಗೆ ತೋಟಕ್ಕೆ ನೀವು 1 ಗೊಬ್ಬರ ಕೊಡದ್ರು ನಡೆಯುತ್ತೆ, ಕೊಟ್ಟಿಗೆ ಗೊಬ್ಬರ ಕಮ್ಮಿ ಮಾಡಿದ್ರು ನಡೆಯುತ್ತೆ. ಮತ್ತೆ ಅದನ್ನ ಹೈಟ್ ಮೇಲೆ ಬಿಡಬಾರ್ದು ಹಾಲ್ವಾಣ, ನಮ್ದು 2-3 ಭೂಮಿಯಿಂದ ಹಾಕಿದ್ರೆ ಅಲ್ಲೇ ಬ್ರಾಂಚಸ್ ಜಾಸ್ತಿ ಆಗುತ್ತೆ, ನಮಗೆ ನೆಕ್ಸ್ಟ್ ಕಡಿಯೋಕು ಈಸಿ ಆಗುತ್ತೆ, ಮತ್ತೆ ಅಕಸ್ಮಾತ್ ಬೇಡ ಅಂದ್ರೆ ಬಡ್ಡೆ ತೆಗಿಯೋಕು ಈಸಿ ಆಗುತ್ತೆ. ಜಾಸ್ತಿ ಹೈಟ್ ಮಾಡ್ಕೊಂಡ್ರೆ ಅದು ಮರ ಆಗ್ತಾ ಹೋಗುತ್ತೆ, ನೆಕ್ಸ್ಟ್ ತೆಗಿಯೋಕ್ಕೂ ಹಿಂಸೆ ಆಗುತ್ತೆ, ಎಲ್ಲ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಅದನ್ನ ನೀವು ಕಟ್ ಮಾಡಿ ಕರಗಿಸಂತದ್ದು ಸರ್? ಮುಂಗಾರು ಸರ್. ಮುಂಗಾರು ಮುಂಗಾರು ಪ್ರಾರಂಭ ಆದ್ಮೇಲೆ ಒಂದ್ ಎರಡ್ ಅದ ಮಳೆ ಬಿದ್ಮೇಲೆ ಕಟ್ ಮಾಡಿ ಏನ್ ಮಾಡ್ತೀರಾ ಅದನ್ನ? ಅದನ್ನ ಸರ್ ಅದನ್ನ ನೆಲಕ್ಕೆ ಹೊದಿಕೆ ಮಾಡ್ತೀವಿ. ಕಳೆ ಇರುತ್ತಲ್ಲ ಆ ಜಾಗಕ್ಕೆ ಹೊದಿಕೆ ಮಾಡ್ತೀವಿ, ನಿಮಗೆ ಕಳೆ ಕಂಟ್ರೋಲ್ ಆಗುತ್ತೆ ಮತ್ತೆ ಗೊಬ್ಬರ ಚೆನ್ನಾಗುತ್ತೆ ಮತ್ತೆ ಎರೆಹುಳುಗಳು ಅದು ಜಾಸ್ತಿ ಉತ್ಪತ್ತಿ ಆಗುತ್ತೆ ಸರ್. ಈಗ ಹಂಗಾರೆ ಕಳೆಗೆ ಅಂತ ಹೇಳಿ ಬೇರೆ ಏನು ಕೆಲಸ ಮಾಡೋದಿಲ್ಲ? ಏನಿಲ್ಲ ಸರ್, ಅಂದ್ರೆ ನಿಮಗೆ ಹುಲ್ಲು ಬಂತವ ಬ್ರಷ್ ಕಟರ್ ಬರುತ್ತಲ್ಲ ಸರ್ ಮಿಷಿನ್, ಅದು ಬ್ರಷ್ ಕಟರ್ ಹೊಡಿಲೇಬೇಕಾಗುತ್ತೆ. ಏನ್ ಮಾಡಿ ಕಾಫಿಯಲ್ಲಿ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ಈ ಕಾಂಡಕೊರಕ ಅನ್ನೋದು, ಹೇಗೆ ನಿಯಂತ್ರಣ ಮಾಡ್ತಾ ಇದೀರ ಅದನ್ನ ಸರ್? ಕಾಂಡಕೊರಕ ಮೇನ್ ನಮಗೆ ಸರ್ ನೆರಳು ಎಲ್ಲಿ ಕಮ್ಮಿ ಇರುತ್ತೆ ಅದರಲ್ಲೇ ಜಾಸ್ತಿ ಬರೋದು. ನೆರಳು ಅತಿಯಾದ ನೆರಳಲ್ಲಿ ಕಾಂಡಕೊರಕ ಬರೋದಿಲ್ಲ. ಅದ್ರ ಮೇಲೆ ಸಿಪ್ಪೆ ತೊಕ್ಟೆ ಇದೆಯಲ್ಲ ಸರ್, ಆ ತೊಕ್ಟೆ ಹುರುಪನ್ನು ನೀಟಾಗಿ ಉಜ್ಜಬೇಕು. ತೆಂಗಿನ ಮಠದಿಂದ ಆಗ್ಬೋದು, ಇಲ್ಲ ಅಂದ್ರೆ ಯಾವ್ದಾರಿಂದ ತಗೊಂಡು ಉಜ್ಜಿದ್ರೆ ಅಲ್ಲಿ ನಿಮಗೆ ಮೊಟ್ಟೆ ಇಡಕ್ಕೆ ಚಾನ್ಸಸ್ ಇರಲ್ಲ ಕಾಂಡಕೊರಕ. ಆದಷ್ಟು ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ 75-80% ನೆರಳಿ ಜಾಗದಲ್ಲಿ ಬೋರಲ್ ಬರಲ್ಲ. ನೀವು ಜಾಸ್ತಿ ಇಲ್ಲಿ 50% ಶೇಡ್ ನೆಟ್ ಇದ್ದಂತ ಜಾಗದಲ್ಲಿ ಬೋರಲ್ ಬರಕ್ ಸ್ಟಾರ್ಟ್ ಆಗುತ್ತೆ, ಮೊಟ್ಟೆ ಮುರಿ ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ನೆರಳು ಜಾಸ್ತಿ ಇರಬೇಕು, ನೆರಳು ಜಾಸ್ತಿ ಇರಬೇಕು. ಅಂದ್ರೆ ಬೇಸಿಗೆಯಲ್ಲಿ ನೆರಳು ಜಾಸ್ತಿ ಇರಬೇಕು, ಬೇಸಿಗೆಯಲ್ಲಿ ನೆರಳು ಜಾಸ್ತಿ ಇರಬೇಕು. ಈಗ ಅದು ಮೇಲಿನ ಹುರುಪನ್ನ ಉಜ್ಜಬೇಕು ಅಂತ ಹೇಳಿದ್ರಲ್ಲ, ಯಾವ ಸಂದರ್ಭದಲ್ಲಿ ಉಜ್ಜಬೇಕು ಅದನ್ನ ಸರ್? ಅದು ಮುಂಗಾರು ಒಂದ್ಸರಿ, ಕಾಫಿ ಹಣ್ಣು ಕುಯ್ದ್ಮೇಲೆ ಒಂದ್ ಹಿಂಗಾರು ಒಂದ್ಸರಿ, ಎರಡ್ ಸರಿ. ಹೇಗೆ ಉಜ್ಜೋದು, ಯಾವ್ದ್ರಿಂದ ಉಜ್ಜೋದು ಅದನ್ನ? ತೆಂಗಿಂದು ಜುಂಗು ಅಂತ ಹೇಳ್ತೀವಿ, ಜುಂಗಲ್ಲಿ ಉಜ್ಜಿದ್ರೆ ಸಾಕು ಹುರುಪೆಲ್ಲ ನೀಟಾಗಿ ಹೋಗುತ್ತೆ. ಪೂರ್ಣ ಸ್ವಲ್ಪ ಹುರುಪಿಲ್ದಂಗೆ ಪೂರ್ತಿ ಉಜ್ಜಬೇಕು. ಹೌದು, ಹಾಗೆ ನೀವು ಇದನ್ನ ನಿಯಂತ್ರಣವನ್ನ ಮಾಡ್ತಾ ಇದ್ದೀರಿ. ಹೌದು, ಮತ್ತೆ ರೋಬಸ್ಟಾ ಗಿಡಕ್ಕೆ ನಿಮಗೆ ನೆರಳಿರಬಾರ್ದು. ನೆರಳಿತ್ತು ಅಂದ್ರೆ ಅದಕ್ಕೆ ಶಾರ್ಟ್ ಬೋರ್ ಅಂತ ಬರುತ್ತೆ, ರೆಕ್ಕೆ ಬೋರ್ ಅಂತ ಬರುತ್ತೆ, ಅದಕ್ಕೆ ನಿಮಗೆ ಆದಷ್ಟು ಓಪನ್ ಇರಬೇಕು. ಅದಕ್ಕೆ ರೋಬಸ್ಟಾಗೆ ಫಸ್ಟ್ ಹೇಳಿದ್ದು ಅರೇಬಿಕಕ್ಕೆ ಕೊಂಡ ಕೊರತೆ ಬರುತ್ತಲ್ಲ ಅದಕ್ಕೆ ಅರೇಬಿಕಕ್ಕೆ, ರೋಬಸ್ಟಾಕ್ಕೆ ನೀವು ಆದಷ್ಟು ಓಪನ್ ಇದ್ದಷ್ಟು ಒಳ್ಳೆಯದು. ಅಂತಂದ್ರೆ ಈ ರೋಬಸ್ಟದಲ್ಲಿ ಕಾಂಡ ದಪ್ಪದಿರುತ್ತಲ್ಲ, ಹಂಗಾಗಿ ಅಲ್ಲಿ ಬರೋ ಸಾಧ್ಯತೆ ಕಡಿಮೆ? ರೋಬಸ್ಟಾಕ್ಕೆ ಕಾಂಡ ಕೊರತೆ ಬರಲ್ಲ ಸರ್, ಬರೋದಿಲ್ಲ, ಶಾರ್ಟ್ ಬೋರ್ ಮಾತ್ರ ಬರೋದು, ರೆಕ್ಕೆಗೆ ಮಾತ್ರ ಬರುತ್ತೆ, ಅದಕ್ಕೆ ಬ್ರಾಂಚಸ್ ಬಂದಿರುತ್ತಲ್ಲ ಬ್ರಾಂಚಸ್ ಮಾತ್ರ ಬರುತ್ತೆ. ಒಂದ್ ವರ್ಷ ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡ್ತೀವಿ, ಇನ್ನೊಂದ್ ವರ್ಷ ಮೇಕೆ ಗೊಬ್ಬರ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರಿ, ಯಾಕೆ ಈ ತರ ಮಾಡ್ತಾ ಇದ್ರಿ ಸರ್? ಒಂದೇ ಇದಕ್ಕಿಂತ ನಮಗೆ ಎರಡು, ಆದ್ರೆ ನಮಗೆ ಜೀವಾಂಶಗಳು ಕೊಟ್ಟಿಗೆ ಗೊಬ್ಬರದಲ್ಲೇ ಬೇರೆ ಇರುತ್ತೆ, ಕುರಿ ಗೊಬ್ಬರದಲ್ಲೇ ಬೇರೆ ಇರುತ್ತೆ, ಭೂಮಿಗೆ ಯಾವ್ದು ಬೇಕೋ ಆ ಜೀವಾಂಶಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ವರ್ಷನೂ ಬದಲಾವಣೆ ಮಾಡ್ತಾ ಹೋಗ್ತೀರಾ. ಬೇರೆ ಇನ್ನೇ ಯಾವ ಜೈವಿಕ ಪದಾರ್ಥಗಳನ್ನ ಬಳಕೆ ಮಾಡ್ತೀರ ನೀವು ಸರ್? ಜೈವಿಕ ಅಂದ್ರೆ ಅದೇ ಸರ್ ಮೇನ್ ಇರೋದು ಸರ್, ಗೀರಿ ಸಿಡಿ ಅಂತ ಹೇಳ್ತೀವಲ್ಲ ಸರ್, ಅದು ಅಡಿಕೆ ಒಳಿಕೆ 15-15 ಒಂದು ಹಾಕಿದ್ದೀನಿ, ಒಂದು 3-3 ಹೈಟ್ ಅಲ್ಲಿ ಅದನ್ನು ಕಡ್ದು ಹೊದಿಕೆ ಮಾಡಬಹುದು ಅಡಿಕೆಗೆ, ಅಡಿಕೆಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರಿಂದ ನಮ್ಗೆ ತುಂಬಾ ಅನುಕೂಲ ಅಂದ್ರೆ ಸರ್, ಅದು ಹೇಗೆ ಅಂದ್ರೆ ಒಂದು ಭೂಮಿಯಿಂದ 1 kg ಜೀವಾಂಶಗಳನ್ನ ತಗೊಂಡ್ರೆ 3 times ನಮಗೆ ಕೊಡುತ್ತೆ, ವಾಪಸ್ ಕೊಡುತ್ತೆ. ಈ ಹಾಲ್ವಾಣನು ಅಷ್ಟೇ, ಮತ್ತೆ ಗೀರಿ ಸೀಡಿ ಇದೆಲ್ಲ ತುಂಬಾ ಒಳ್ಳೇದು. ಭೂಮಿಯಿಂದ ಏನೇ ತಗೊಂಡ್ರೆ 1 kg ತಗೊಂಡ್ರೆ 3 times ಹೊರಗಡೆ ಕೊಡುತ್ತೆ, ಬೇರೆ ಗಿಡಗಳು ಅಷ್ಟು ಕೊಡಲ್ಲ. ಈ ತಗೊಂಡ್ ಈಗ ಗರಿಕೆ ಆಗ್ಬೋದು, 1 kg ತಗೊಂಡ್ತು ಅಂದ್ರೆ ಅದನ್ನ ಕೊಡದೆ ಹೊರಗಡೆ 300 grams ಆತರ. ನಮ್ಗೆ ಆಗ ಏನಾಗುತ್ತೆ ಅಂದ್ರೆ ಎರೆ ಹುಳ ಕಮ್ಮಿ ಆಗುತ್ತೆ, ಭೂಮ್ ಹರಡಿಸ್ ಬರ್ತಾ ಹೋಗುತ್ತೆ. ಗ್ಲಿರಿಸಿಡಿಯ ತೋಟ ತುಂಬಾ ಹಾಕಿದ್ರ ಹೇಗೆ? ಇಲ್ಲ ಸರ್, 15-30 ಆತರ ದೂರ ದೂರ ಹಾಕೋದು. ವರ್ಷಕ್ಕೆ 2 times ಕಡಿಬೇಕಾಗುತ್ತೆ. ವರ್ಷಕ್ಕೆ 2 times ಯಾವ್ಯಾವ ಸಮಯದಲ್ಲಿ ಕಡಿ? ನಾವು ಮುಂಗಾರು ಹಿಂಗಾರು 2 times ಕಡಿತೇನೆ. ಮುಂಗಾರು ಮತ್ತೆ ಹಿಂಗಾರು, ಪೂರ್ತಿ ಹಿಂಗಾರು ಬರಲ್ಲ, ನೆರಳು ಕವರ್ ಆಗ್ಬಿಡ್ಬೇಕು, ಕಾಫಿ ಹಣ್ಣು ಕುಯ್ಯೋ 2 times ಕಡಿದ್ರೆ ಸಾಕು. ಗಿರಿಸಿಡಿಯದಲ್ಲೂ ಸಾಕಷ್ಟು ಜೈವಿಕ ಪದಾರ್ಥಗಳು ಇರುತ್ತೆ ಅಲ್ವಾ? ಹೌದು ಹೌದು, ತುಂಬಾ ಇರುತ್ತೆ. ಮತ್ತೆ ಆದಷ್ಟು ಅಂದ್ರೆ ನೀವು ಅಡಿಕೆಗೆ ಆಗಿದ್ದಕ್ಕಾಗಿದ್ರೆ ವೇಸ್ಟ್ ಡಿಕಂಪೋಸ್ ಯೂಸ್ ಮಾಡಬಹುದು, ನಮಗೇನು ಜಾಸ್ತಿ ಇರಲ್ಲ. 2 kg ಬೆಲ್ಲ 20 rupees ಡಿಕಾಪಸ್ ಹಾಕಿ 7 days ಇದು ಮಾಡಿರೋ ಆಗುತ್ತೆ. ಇಲ್ಲ ಅಂದ್ರೆ ನಾವು ಮಳೆಗಾಲದಲ್ಲಿ ಜೀವಾಮೃತ ಮಾಡ್ತೀನಿ, ಇದು ವೇಸ್ಟಿಂಗ್ ಕಾಪಸ್ ಅನ್ನು ಬೇಸಿಗೆಯಲ್ಲಿ ಡ್ರಿಪ್ ಮುಖಾಂತರ ಕೊಡ್ತೀನಿ ಅಡಿಕೆಗೆ. ಡ್ರಿಪ್ ಅಲ್ಲ, ನಮಗೆ ಲೇಬರ್ ಚಾರ್ಜ್ ಉಳಿಯುತ್ತೆ. ಅಂದ್ರೆ ನಾವು ಜೀವಾಮೃತ ಡ್ರಿಪ್ ಅಲ್ಲಿ ಕೊಡಕ್ಕಾಗಲ್ಲ, ಕಟ್ಕೊಳ್ಳುತ್ತೆ. ಹಾಗಂತ ಮಳೆಗಾಲದಲ್ಲಿ ಜೀವಾಮೃತವನ್ನು ಗಿಡದ ಬಡಿಗೆ ಹಾಕ್ತೇನೆ. ಏನು ವೇಸ್ಟ್ ಡಿಕಾಂಪೋಸರ್ ಅಂದ್ರೆ ಸರ್? ವೇಸ್ಟ್ ಡಿಕಾಂಪೋಸರ್ ಅಂದ್ರೆ ಸರ್ ಅದು ಬಂದು ಒಂದು ಕೆಮಿಕಲ್ ಅಂದ್ರೆ ಸರ್ ಯಾವ ಟೈಪ್ ಹೇಳ್ಬೇಕು ಅಂದ್ರೆ ನಿಮಗೆ ಜೈವಿಕ ಪದಾರ್ಥ ಒಂದು ಗಟ್ಟಿ ಮಾಡ್ಕೊಟ್ಟಿರ್ತಾನೆ, ನಿಮ್ಗೆ ಒಂದು 20 grams ಈ ತರ ಮಾಡಿರ್ತಾನೆ. ಅದನ್ನ ನಾವು ಇಲ್ಲಿ ತಂದು 2 kg ಬೆಲ್ಲ ಹಾಕಿ ಬ್ಯಾರ್ಲಿಗೆ ಹಾಕಿದ್ರೆ ಅದು 7 days ಹೊತ್ತಿಗೆ ಅದ್ರ ಜಾಸ್ತಿ ಜೀವಾಂಶ ಏನಿರುತ್ತೆ ಅದ್ರ ಪೂರ್ತಿ ಸ್ಪ್ರೆಡ್ ಆಗಿರುತ್ತೆ, ಒಂದು ಗಿಡಕ್ಕೆ 1 liter ಹೊಯ್ಕ ಬರ್ಬೋದು. ಎಷ್ಟು ದಿವಸ ಮಾಡ್ಬೇಕು ಅದನ್ನ? ಅದು 7 days ಒಂದೇ ಸೆಟ್ ತಿರುಗಿಸ್ಬೇಕು ಬೆಲ್ಲ ಅಷ್ಟೇ, ಇನ್ನೇನಿಲ್ಲ. ನೀರು ಡಿಕಾಂಪೋಸ್ ಬೆಲ್ಲ ಅಷ್ಟೇ, ನೀರು ಡಿಕಾಂಪೋಸರ್ ಬೆಲ್ಲ 20 grams ಒಂದ್ ಬ್ಯಾರಲ್ ಸಾಕಾಗುತ್ತೆ? ಸಾಕಾಗುತ್ತೆ ಸರ್. ಒಂದ್ ಸರಿ ತಂದ್ರೆ ನೀವು ಅದು ಮತ್ತೆ 5 times ಮಾಡಿಸ್ಬಹುದು, ನೀವು 5 times ಮತ್ತೆ ಮಾಡ್ಕೊಂಡು ಹೋಗ್ಬೋದು. ಒಂದ್ ಬ್ಯಾರಲ್ ಮತ್ತೆ ಒಂದು 10 liters ನೀರ್ ಬಿಟ್ಕೊಂಡು ಮತ್ತೆ ಅದಕ್ಕೆ 2 kg ಬೆಲ್ಲ ಹಾಕಿ ಮತ್ತೆ 500 liters ಫಿಲ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈಗ ಹದವಾಗಿ ಬಂದಿದೆ ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ? ನೋಡ್ರಿ ಗೊತ್ತಾಗುತ್ತೆ ಸರ್, ಸ್ಮೆಲ್ ನೋಡ್ರಿ ಗೊತ್ತಾಗುತ್ತೆ. ಮತ್ತೆ ಕಲರ್ ಒಂಥರ ಚೇಂಜ್ ಬರುತ್ತೆ ನಿಮಗೆ, ನೀರಿನ ಕಲರ್ ಇರುತ್ತಲ್ಲ, ನೀರಿನ ಕಲರ್ ಮತ್ತೆ ಅದು ಚೇಂಜ್ ಬರುತ್ತೆ. ಮತ್ತೆ ಅದ್ರ ಸ್ಮೆಲ್ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಸರ್. ಬಡ್ಡೆಗೆ ಹೋಗಿ ಅದು ಮುಚ್ಚಿರ್ತೀವಲ್ಲ, ಅದು ತೆಗೆದು ನೋಡ್ರಿ, ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ. ಹೇಗ್ ಗೊತ್ತಾಯ್ತು ಇದ್ರ ಬಗ್ಗೆ ನಿಮ್ಗೆ, ಡಿಕಾಂಪೋಸರ್ ಬಗ್ಗೆ? ಸರ್ ಡಿಕಾಂಪೋಸರ್ ಬಗ್ಗೆ ಸರ್, ನಮ್ಗೆ ಒಂದು ಕೃಷಿ ಮೇಳಕ್ಕೆ ಹೋಗಿದೆ ಇಲ್ಲಿ, ನಮ್ದು ಬಾಗಲಕೋಟೆ ಕೃಷಿ ಮೇಳಕ್ಕೆ ನಮ್ಮ ರೈತರ ಸಂಘದಿಂದ ಹೋಗಿದೆ. ಅಲ್ಲಿ ನನಗೆ ಸರ್ ಅದು ಮೇನ್ ಬಂದು ಸರ್ ಅಡಿಕೆ ಬಡ್ಡೆ ದಪ್ಪ ಆಗ್ಲಿಕ್ಕೆ ತುಂಬಾ ಅನುಕೂಲ ಸರ್. ಬಡ್ಡೆ ಬಂದು ಫುಲ್ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ, ಗ್ರೋತ್ ಆಗುತ್ತೆ, ಬಡ್ಡೆ ಹಳ್ಳು ಉದುರೋದು ಅದೆಲ್ಲ ನಿಂತು ಹೋಗುತ್ತೆ ಸರ್. ಎಷ್ಟು ಹಾಕ್ತೀರಾ ಅದನ್ನ ಸರ್? ಅದು 3 ತಿಂಗಳಿಗಾದ್ರೆ 2 ಲೀಟರ್ ಹಾಕೋಗ್ತೀನಿ ಸರ್. 3 ತಿಂಗಳಿಗೆ 2 ಲೀಟರ್ ಹೌದು. ಬುಡಕ್ ತಗೊಂಡೋಗಿ ಹುಯ್ದ್ರೆ ಸಾಕು, ಹುಯ್ದ್ರೆ ಸಾಕು. ಮತ್ತೆ ತೇವ ಇರಬೇಕು, ಹದ ಇರಬೇಕು, ಭೂಮಿಯಲ್ಲಿ ಹದ ಇದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ, ಡ್ರೈ ಟೈಮ್ ಅಲ್ಲಿ ಆಗಲ್ಲ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ, ಬಳಕೆ ಮಾಡ್ತಿದ್ದೀವಿ ಮಾಡ್ತಿದೀವಿ ಸರ್, ಮಾಡ್ತಿದೀವಿ. ಮತ್ತೆ ತುಂಬಾ ಜನ ಹೇಳ್ಕೊಟ್ಟಿದ್ವಿ, ಅವರು ಮಾಡ್ತಾ ಇದಾರೆ, ಅದ ಚೆನ್ನಾಗಿದೆ ಅಂತ ಹೇಳಿದಾರೆ. ಕಾಫಿ ಬಿಟ್ರೆ ಮತ್ತೆ ಇನ್ನೇನು ನಿಮ್ದು ಪ್ರಮುಖವಾದ ಬೆಳೆ ಸರ್? ಏಲಕ್ಕಿ ಇದೆ, ಅದಕ್ಕೂ ನೆರಳು ಬೇಕು. ತುಂಬಾ ನೆರಳು ಅಂದ್ರೆ 80-85 ನೆರಳು ಇರ್ಲೇಬೇಕು ಏಲಕ್ಕಿಗೆ, ಇಲ್ಲ ಅಂದ್ರೆ ಸ್ಟಂಬೋರ್ ಬರುತ್ತೆ, ಅದಕ್ಕೆ ಸ್ಟಂಬೋರ್ ಬಂದು ಹಾಳಾಗ್ಬಿಡುತ್ತೆ ಗಿಡ. ನೀವು ಆದಷ್ಟು ಸ್ಟಂಬೋರ್ ನೀವು ಮೇಂಟೈನ್ ಮಾಡ್ಕೊಂಡು, ನೆರಳಿದ್ರೆ ಮತ್ತೆ ಸ್ಟಂಬೋರ್ ಕಮ್ಮಿ ಆಗುತ್ತೆ, ಮಾಡ್ಕೊಂಡು ಹೋಗ್ಬೋದು ಸರ್ ಅದನ್ನು. ಈಗ ಕಾಫಿ ಜೊತೆ ಅಂತರ್ ಬೆಳೆಯಾಗಿ ಏಲಕ್ಕಿ ಹಾಕಿದ್ರೆ? ಹೌದು, ಏಲಕ್ಕಿ ಹಾಕಿದ್ದೀನಿ. ತಗ್ಗಿ ಜಾಗ ಶೀತ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಅಂತರ್ ಬೆಳೆಯಾಗಿ ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಯಾವ ತಳಿ ಹಾಕೊಂಡಿದ್ದೀರಿ ಸರ್? ನಮ್ದು SKP-1. SKP-1 ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬಂದಿದೆ. ನೆಲ್ಲಾಡಿ ಒಂದು 200 ಗಿಡ ಇದೆ, SKP 1000 ಗಿಡ ಇದೆ. SKP-1 ಎರಡು ಕೂಡ ಚೆನ್ನಾಗಿ ಬರ್ತದೆ. ನೆಲ್ಲಾಡಿ ಗೋಡ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್, ಮೇಂಟೆನೆನ್ಸ್ ಈಸಿ. ಇದಕ್ಕೆ ಏನೇನ್ ಕೆಲಸ ಮಾಡ್ತಾರೆ ಏಲಕ್ಕಿಗೆ ವರ್ಷಪೂರ್ತಿ ಸರ್? ವರ್ಷಪೂರ್ತಿ ಅಂದ್ರೆ ಸರ್ ಅದಕ್ಕೆ ಮಾಮೂಲಿ ಅರ್ಧ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಮತ್ತೆ ಬಡ್ಡೆಯನ್ನು ನೀಟ್ ಮಾಡ್ತೀವಿ. ಒಂದೇ ಒಂದು ಕಡ್ಡಿ ಇಲ್ದಂಗೆ ಮತ್ತೆ ನೀಟ್ ಇರಬೇಕು ಬಡ್ಡೆ, ಯಾಕೆಂದ್ರೆ ಅದು ದಾರ ಹೊರಡಬೇಕಾದ್ರೆ, ಹಂಬು ಹೊರಡಬೇಕಾದ್ರೆ ಅದಕ್ಕೆ ಡಿಸ್ಟರ್ಬೆನ್ಸ್ ಏನು ಇರಬಾರ್ದು. ಅದು ಡಿಸ್ಟರ್ಬೆನ್ಸ್ ಅಂದ್ರೆ ಇಲಿ ಅಳಿಲು ಎಲ್ಲ ಬಂದು ತಿಂದ್ಬಿಡುತ್ತೆ ಹೀಚಾದಾಗ. ಅದಕ್ಕೆ ಫ್ರೀ ಆಗಿದ್ರೆ ಬರೋದಕ್ಕೆ ಅಷ್ಟು ಇದು ಇರಲ್ಲ, ನೀಟ್ ಮಾಡ್ಕೊಂಡು ಕಟ್ಕೊಂಡು ಹೋಗ್ಬೇಕು ಅಷ್ಟೇ. ಏಲಕ್ಕಿಗೆ ರಾಸಾಯನಿಕ ಗೊಬ್ಬರಗಳಿಗಿಂತ ಕೂಡ ಸಾವಯವ ಗೊಬ್ಬರ ಹೆಚ್ಚು ಇಷ್ಟ. ಸಾವಯವ ಗೊಬ್ಬರ ನಾವ್ ಎಷ್ಟು ಹಾಕ್ತೀವೋ ಅಷ್ಟು ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಹೌದು ಸರ್, 100% ನಿಜ ಅದು. ನಾನು ಇವತ್ತವರೆಗೂ ಇದ್ರ ಗೊಬ್ಬರ ಯೂಸ್ ಮಾಡಿಲ್ಲ, ಕೊಡಿಕೆ ಯೂಸ್ ಮಾಡಿಲ್ಲ. ಅರ್ಧ ಮಂತ್ರಿ, ವರ್ಷಕ್ಕೆ ಅರ್ಧ ಮಂತ್ರಿ ಮಾತ್ರ ಹಾಕ್ತೀನಿ, ಬಡ್ಡೆ ನೀಟ್ ಮಾಡ್ಕೊಂಡು ಹೋಗ್ತೀನಿ. ನಂದೆಲ್ಲ ಒಂದು ಈಗ 50-60 ಬ್ರಾಂಚಸ್ ಬಂದಿದೆ ಬಡ್ಡೆಯಿಂದ. ಈಗ ವರ್ಷದಲ್ಲಿ ಒಂದೇ ಸರಿ ನೀವು ಕೊಡೋದು ಗೊಬ್ಬರನ? ಒಂದೇ ಸರಿ ಸರ್. ಯಾವ ಸಂದರ್ಭದಲ್ಲಿ ಕೊಡ್ತೀರಿ ಸರ್? ಅದು ಮುಂಗಾರಿ ಸರ್, ತೋಟ ಕೊಡ್ಬೇಕಾದ್ರೆ ಕೊಟ್ಬಿಡ್ತೀವಿ, ಅದಕ್ಕೆ ಎಕ್ಸ್ಟ್ರಾ ಕೊಡಕ್ ಹೋಗಲ್ಲ. ತೋಟಕ್ಕೆ ಹಾಕ್ಬೇಕಾದ್ರೆ ಮುಂಗಾರಲ್ಲಿ ಒಂದ್ ಟೈಮ್ 2-3 ಮಳೆ ಬಿದ್ದಾಗ ಕೊಟ್ಬಿಡ್ತೀವಿ ಅದಕ್ಕೋಸ್ಕರ. ಇದೇ ರೀತಿ ಒಂದ್ ವರ್ಷ ಕೊಟ್ಟಿಗೆ ಗೊಬ್ಬರ, ಇನ್ನೊಂದ್ ವರ್ಷ ಕುರಿ ಅಥವಾ ಆಡಿನ ಗೊಬ್ಬರ, ಅದನ್ನೇ ಬಳಕೆ ಮಾಡ್ತೀವಿ. ಬೇರೆ ಇನ್ನೇನ್ ಕೆಲಸ ಇರುತ್ತೆ ಏಲಕ್ಕಿಯಲ್ಲಿ ಸರ್? ಏಲಕ್ಕಿಯಲ್ಲಿ ಮೇನ್ ಕೆಲಸ ಅಂದ್ರೆ ಅಷ್ಟೇ ಸರ್, ಯಾಕೆಂದ್ರೆ ಫಸ್ಟ್ ಹಾಕ್ಬೇಕಾದ್ರೆ ನಾವು 2 ಫೀಟ್ ಗುಂಡಿ ಹೊಡೆದು ಸ್ವಲ್ಪ ತಗ್ಗಿಗೆ ಹಾಕ್ಬೇಕು. ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಅದಕ್ಕೆ ಶೀತ ಆಗ್ಬಾರ್ದು, ಅಂದ್ರೆ 1 ಇಯರ್ ಶೀತ ಆಗ್ಬಾರ್ದು ಗಿಡ. ಸ್ವಲ್ಪ ಬ್ರಾಂಚಸ್ ಬಂದು ಗಿಡ ಬೇರ್ ಬರಲಿವರೆಗೂ ಶೀತ ಆಗ್ಬಾರ್ದು, ಶೀತ ಆದ್ರೆ ಹಣ್ಣಾಗಿ ಹೋಗ್ಬಿಡುತ್ತೆ. ಫಸ್ಟ್ ಒಂದ್ ವರ್ಷ ಸ್ವಲ್ಪ ಮೇಂಟೆನ್ಸ್, ಅಂದ್ರೆ ನೀರು ಗಿರ್ ಇಲ್ದಂಗೆ ಬುಡದಲ್ಲಿ ನೀಟಾಗಿ ಸ್ವಲ್ಪ ತರಗಾಕಿ ಮಾಡ್ಕೊಂಡ್ರೆ ನೀಟ್ ಆಗುತ್ತೆ. ಆಮೇಲೆ ಮೇಂಟೆನ್ಸ್ ಏನು ಅಷ್ಟು ಇರಲ್ಲ ಸರ್, ಅದಕ್ಕೆ ಈಸಿಗೆ ಮೇಂಟೈನ್ ಮಾಡ್ಕೊಂಡು ಅದೇ ನೆರಳು ಜಾಸ್ತಿ ಇರಬೇಕು, ಇಲ್ಲ ಅಂದ್ರೆ ಸ್ಟಂಬೋರ್ 100% ಬರುತ್ತೆ. ಈಗ ನಿಮ್ಮ ಭಾಗ ಒಂದ್ ಸ್ವಲ್ಪ ಅರೆಮಲ್ನಾಡು, ಹಾಗಾಗಿ ಅದರ ಹಣ್ಣುಗಳನ್ನ ಬಿಡಿಸ್ಲಿಕ್ಕೆ ಮತ್ತೆ ಅದನ್ನ ಡ್ರೈ ಮಾಡ್ಲಿಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಅದು ಹೆಂಗ ಗೊತ್ತಾ ಸರ್, ಡೈಲಿ ಒಂದೇ ಬಿಟ್ಟು ಒಂದೇ ಕುಯ್ಲೇಬೇಕಾಗುತ್ತೆ ಹಣ್ಣಾದ ಹಣ್ಣಾದಾಗೆ. ಕುಯ್ಕೊ ಬಂದು ಹಿಂದೆ ಒಲೆ ಇದೆ, ಒಲೆಗೆ ಶೀಟ್ ಹಾಕಿದ್ವಿ, ಸ್ವಲ್ಪ ಕಾವು ಹಾಕ್ಬಿಟ್ಟು ಇದ ಮಾಡಿದ್ರೆ ಸಾಕು, ಡ್ರೈ ಆಗುತ್ತೆ, ಏನ್ ತೊಂದರೆ ಇಲ್ಲ. ಎಷ್ಟು ಸರ್ ಡ್ರೈ ಮಾಡ್ತೀರಿ ಸರ್? ಅದು ಬೆಂಕಿ ಹಾಕ್ದಂಗೆ ಸರ್, ಅದ ಇಷ್ಟೇ ಟೈಮ್ ಅಷ್ಟೇ ಟೈಮ್ ಅಂತಲ್ಲ, ಕೆಂಡ ಹಾಕ್ಬಿಟ್ಟು ಇದ ಮಾಡ್ದಂಗೆ ಡ್ರೈ ಆಗುತ್ತೆ. ವರ್ಷಕ್ಕೆ ಎಷ್ಟು ಇಳುವರಿ ಬರ್ತಾ ಇದೆ ಸರ್? ನಂದೀಗ 1000-1500 ಗಿಡ ಇದೆ, 2 ವರ್ಷ ಆಯ್ತು. ಹೋದ ಸರಿಯ ಒಂದ 80 kg ಕುಯ್ದಿದ್ದೀನಿ, ಈ ಸರಿ ನೋಡ್ಬೇಕು ಸರ್ ಎಷ್ಟಾಗುತ್ತೆ ಅಂತ. ಎಷ್ಟು ವರ್ಷ ಆಯ್ತು ಫಸಲು ಪ್ರಾರಂಭ ಆಗಿ? ಹೋದ ವರ್ಷ ಫಸ್ಟ್ ವರ್ಷ, ಈಗ ಪ್ರಾರಂಭ ಆಗಿದೆ. ವರ್ಷದಿಂದ ವರ್ಷಕ್ಕೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಚ್ಚು ಕಾಳಜಿ ಕೇಳುತ್ತಾ ಹೇಗೆ ಏಲಕ್ಕಿ? ಇಲ್ಲ ಸರ್, ಅಷ್ಟೇ ನಾವು ಮಾಡಿರ್ಬೇಕಾದ್ರೆ, ಯಾಕೆ ನಮ್ದು ಅಂತರ್ ಬೆಳೆ ಮಾಡಿರೋದ್ರಿಂದ ಅದಕ್ಕೋಸ್ಕರನೇ ಒಂದು ಸೀಮಿತವಾಗಿ ಕೆಲಸ ಮಾಡಲ್ಲ. ಅದರೊಳಗೆ ಕಾಫಿ ಮಾಡ್ಬೇಕಾದ್ರೆ ಈಗ ಹಳೆ ಕಳೆ ಕೀಳೋದಾಗ್ಬೋದು, ಗೊಬ್ಬರ ಹಾಕ್ಬೋದು, ನೀರೆಲ್ಲ ಅದರಲ್ಲೇ ಮೇಂಟೆನೆನ್ಸ್ ಆಗ್ಬಿಡುತ್ತೆ ಅಂತ ಏನು ಅಂದ್ರೆ ನಾವು ಎಕ್ಸ್ಟ್ರಾ ಮಾಡಿದ್ರೆ ಕೇಳ್ಬೋದು, ಕಾಲೇಜಿ ವಹಿಸಬೇಕಾಗುತ್ತೆ. ಅದರೊಳಗಡೆ ಇರೋದ್ರಿಂದ ಅಂತರ್ ಬೆಳೆಯಿಂದ ನಮಗೆ ಅಷ್ಟು ರಿಸ್ಕ್ ಏನು ಅನಿಸ್ತಾ ಇಲ್ಲ. ಮೆಣಸು ಎಷ್ಟಿದೆ? ಮೆಣಸು 1500 ಗಿಡ ಇದೆ ಸರ್. ಯಾವ್ದಕ್ಕೆ ಹಬ್ಸಿದಿರ ಅದನ್ನ? ಅದು ಸರ್ ಸ್ವಲ್ಪ ಹಾಲ್ವಾಣ ಕಪ್ಸಿದೀವಿ, ಸ್ವಲ್ಪ ಸಿಲ್ವರ್ ಕಪ್ಸಿದೀವಿ, ಸ್ವಲ್ಪ ಕಾಡ್ ಮರ ಇದೆ ಹಳೆ ತೋಟದಲ್ಲಿ, ಕಾಡ್ ಮರ ಕಪ್ಸಿದೀವಿ. ಈ ಹಾಲ್ವಾಣಕ್ಕೆ ಚೆನ್ನಾಗಿ ಹಬ್ಬುತ್ತ? ಅದು ಚೆನ್ನಾಗಿ ಹಬ್ಬುತ್ತೆ ಸರ್, ಎಲ್ಲರ ಗಿಡಕ್ಕಿಂತ ಹಾಲ್ವಾಣಕ್ಕೆ ಚೆನ್ನಾಗಿ ಹಬ್ಬೋದು. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ರೋಗ ಬರುತ್ತೆ ಮತ್ತೆ ಈ ತರದ್ದೆಲ್ಲ ಸಮಸ್ಯೆ ಕಾಡ್ತಾ ಇದೆ, ನಿಮ್ಮ ತೋಟದಲ್ಲಿ ಹೇಗಿದೆ? ಸ್ವಲ್ಪ ನಮ್ದು ರೋಗ ಇದೆ, ಅಂದ್ರೆ ಏನ್ ಪ್ರಾಬ್ಲಮ್ ಆಗ ಸರ್, ಸಿಲ್ವರ್ಕ್ ಹಾಕಿದ್ರೆ ನಮಗೆ ರೋಗ ಜಾಸ್ತಿ ಬರುತ್ತೆ. ಯಾಕೆ ಅಂದ್ರೆ ಸಿಲ್ವರ್ ಕಸಿ ಮಾಡ್ತೀವಲ್ಲ, ಮರಗಸಿ ಮಾಡ್ತೀವಲ್ಲ, ಮರಗಸಿ ಮಾಡಿದಾಗ ಅದು ಪೆನ್ಸಿಲ್ ತರ ಆಗುತ್ತೆ, ಆಗ ಗಾಳಿ ಬಂದಾಗ ಅಳ್ಳಾಡುತ್ತೆ ಮರ, ಆಗ ಬೇರಿಗೆ ನೀರ್ ಹೋಗಿ ಸಾಯ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಕಾಡ್ ಮರದಲ್ಲಿ ಸಾಯಲ್ಲ, ನೀವೇನೇ ಕಸಿ ಮಾಡಿರೋದು ಬೇರೆ ಸ್ಟ್ರೆಂತ್ ಇರುತ್ತೆ. ಹಂಗಾಗಿ ಆದಷ್ಟು ಕಾಡ್ ಜಾತಿ ಮರಕ್ಕೆ ಹಾಕೋದೇ ಬೆಟರ್ ಸಿಲ್ವರ್ಕ್ಕಿಂತ. ಸಿಲ್ವರ್ದಲ್ಲಿ ಹಾಕಿರೋದೇ ದೊಡ್ಡ ಸಮಸ್ಯೆ ಸಮಸ್ಯೆ ಅದು. ಮತ್ತೆ ಹಾಲ್ವಾಣ ಅಷ್ಟಾಗಲ್ಲ, ಬಡ್ಡೆ ದಪ್ಪ ಬಂದ್ಬಿಡುತ್ತೆ, ಅದು ಏನು ಅಷ್ಟು ಹೋಗಾಡಲ್ಲ. ಮತ್ತು ಹಂಗೆ ಹಾಕ್ಲೇಬೇಕು ಅಂದ್ರೆ 2-3 ಅಡಿ ದೂರಕ್ಕೆ ಹಾಕಿ ಅಲ್ಲಿ ಹೈಟ್ ಮಾಡಿದ್ರೆ ಏನೂ ಆಗಲ್ಲ. ದೂರಕ್ಕೆ ಹಾಕೊಂಡು ಸ್ಲೋಪ್ ಮಾಡ್ಕೊಂಡು ಹೋಗ್ಬೇಕು, ಹೈಟ್ ಮಾಡ್ಕೊಂಡು ಹೋಗ್ಬೇಕು. ಮೆಣಸಿಗೆ ಏನೇ ಒಂದು ಕೆ ಜಿ ಮೈಲ್ತುತ್ತು, ಎರಡು ಕೆ ಜಿ ಸುಣ್ಣವನ್ನು ಬಿಸಿನೀರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀವಿ. ಅದಕ್ಕೆ ಒಂದು ಕೆ ಜಿ ನೆನೆ ಹಾಕೊಂಡು ಬೋರ್ಡ್ ಕರೆಕ್ಟ್ ಆಗುತ್ತೆ, ಒಂದು ಬ್ಯಾರ್ಲಿಗೆ ಹಾಕೊಳ್ತೀವಿ, 200 liter ಬ್ಯಾರ್ಲಿಗೆ ಹಾಕೊಂಡು ಸ್ಪ್ರೇ ಮಾಡಿದ್ವಿ. ತಕ್ಷಣ ಅವತ್ತೇ ಸ್ಪ್ರೇ ಮಾಡ್ಬೋದಲ್ವಾ? ಹೌದು, ಮೈಲ್ ತುತ್ತ ಕರಗೋದಿಲ್ಲ, ಯಾಕಂದ್ರೆ ನೈಟೇ ನಾವು ಕರಗ ಹಾಕಿರ್ಬೇಕಾಗುತ್ತೆ, ಮಾರನೆ ಬೆಳಿಗ್ಗೆ ಹಾಕ್ಲಿಕ್ಕೆ ಕರೆಕ್ಟ್ ಆಗುತ್ತೆ. ಹೌದು, ಅವತ್ತೇ ಮಾಡ್ಬೋದು ಅಂತಂದ್ರೆ. ಪ್ರತಿ ವರ್ಷನೂ ನೀಡ್ತಾ ಹೋಗ್ತೀರಾ? ಪ್ರತಿ ವರ್ಷ ಒಂದು ಬರೀನ್ ಮಾಡ್ತೀವಿ. ಮೆಣಸಿಗೆ ಏನಾದರೂ ವಿಶೇಷವಾಗಿ ಕಾಳಜಿ ಅಥವಾ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳು ಹೇಗೆ ಒದಗಿಸ್ತೀರಿ? ಇಲ್ಲ ಸರ್, ಅದಕ್ಕೆ ಏನ್ ಮಾಡಲ್ಲ, ವರ್ಷದಲ್ಲಿ ಒಂದ್ಸರಿ ಮಾತ್ರ, ಒಂದ್ಸರಿ ಅಂತ ಇಲ್ಲ ಎರಡ್ ಸರಿ ರನ್ನರ್ ಅಂತ ಬರುತ್ತೆ ಬರ್ಡೇಲಿ, ರನ್ನರ್ ಕಟ್ ಮಾಡಿ ಹಾಕ್ತೀವಿ ಅಷ್ಟೇ. ಅದಕ್ಕೆ ಬೇರೆ ಎಲ್ಲ ತೋಟಕ್ಕೆಲ್ಲ ಹರಡುತ್ತೆ ಅನ್ಬಿಟ್ಟು ಅದ ಕಟ್ ಮಾಡಾಕ್ತೀವಿ. ಬೇರೆ ಏನು ಅದಕ್ಕೆ ಮಾಡ್ತಾ ಇಲ್ಲ, ಎಲ್ಲ ಅಂತರ್ ಬೆಳೆ ಅಲ್ಲ ಸರ್, ಹಂಗಾಗಿ ಎಲ್ಲ ಒಂದೇ ಟೈಮ್ ಆಗುತ್ತೆ. ಆದಷ್ಟು ಅಂತರ್ ಬೆಳೆ ಮಾಡ್ಕಂದ್ರೆ ಇದೊಂದು ನಮಗೆ ಬೆನಿಫಿಟ್ ಇರುತ್ತೆ. ಈಗ ಒಂದೇ ಬೆಳೆ ಮಾಡ್ಕೊಂಡು ಹೋಯ್ತು ಅಂದ್ರೆ ಇದಕ್ಕೆ ಬೇರೆ ಕೆಲಸ ಮಾಡಬೇಕು, ಅದೇ ಬೇರೆ ಕೆಲಸ ಮಾಡಬೇಕಾಗುತ್ತೆ. ಅಂತರ್ ಬೆಳೆ ಇದ್ದಾಗ ಏನಾಗುತ್ತೆ ಅಂದ್ರೆ ನಮಗೆ ಒಂದೇ ಟೈಮ್ ಅದೇ ಟೈಮಲ್ಲಿ ಎಲ್ಲ ಕೆಲಸಗಳು ಆಗ್ತಾ ಹೋಗ್ತಾ ಇರುತ್ತೆ. ಮೆಣಸು ಎಷ್ಟು ಸಿಗುತ್ತೆ ವರ್ಷದಲ್ಲಿ? ಈ ಸರಿ ಒಂದೊಂದು ಟನ್ ಆಯ್ತು, ಹೋದ ಸರಿ ಒಂದ್ ಎರಡು ಟನ್ ಆಯ್ತು, ಸ್ವಲ್ಪ ಕಮ್ಮಿ ಆಗಿದೆ. ಈ ಸರಿ ನೋಡ್ಬೇಕು ಸರ್ ಏನಾಗುತ್ತೆ. ಬೆಲೆ ಚೆನ್ನಾಗಿದೆ ಅಲ್ಲ? ಬೆಲೆ ಸಾಕು ಸರ್, ಇಷ್ಟಿದ್ರೆ ಸಾಕು. ಈಗ ರೈತರು ಒಂದೇ ಬೆಳೆ ಬೆಳೆಯೋದಕ್ಕಿಂತನೂ ಅದ್ರ ಜೊತೆಗೆ ಅಂತರ್ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಬೆಳ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ಅನುಕೂಲ ಅಂದ್ರೆ ಸರ್, ನಿಮಗೆ ಅಕಸ್ಮಾತ್ ಈಗ ಕಾಫಿ ರೇಟ್ ಸಿಕ್ತು, ಮೆಣಸಲ್ಲಿ ಸಿಕ್ತಿಲ್ಲ, ಮೆಣಸಲ್ಲಿ ರೇಟ್ ಸಿಕ್ತು, ಏಲಕ್ಕಿ ಸಿಕ್ತಿಲ್ಲ, ಅದ್ರ ಸಿಕ್ತಿಲ್ಲ, ಇದ್ರ ಸಿಕ್ಲಿಲ್ಲ, ನನಗೆ ಎಲ್ಲರೂ ಅಂತರ್ ಬೆಳೆ ಆಗಿದ್ದಾಗ ಏನಾಗುತ್ತೆ ಅಂದಾಗ ಯಾವ್ದ್ರಲ್ಲೂ ಒಂದು ಡೌನ್ ಇದ್ರು ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ನಮಗೆ ಕೆಲಸಗಳು ಅಟ್ಟೆ ಟೈಮ್ ಕೆಲಸ ಆಗ್ತಾ ಹೋಗುತ್ತೆ. ಈಗ ಈ ತೋಟಕ್ಕೆ ಇದು ಮೆಣಸಿಗೆ ಬೇರೆ ಕೆಲಸ, ಕಾಫಿಗೆ ಬೇರೆ ಕೆಲಸ, ಏಲಕ್ಕಿಗೆ ಬೇರೆ ಕೆಲಸ, ಅಡಿಕೆಗೆ ಬೇರೆ ಕೆಲಸ ಅಂತ ಇರಲ್ಲ, ಅಟ್ಟೆ ಟೈಮ್ ಒಟ್ಟಿಗೆ ಮಾಡ್ಕೊಂಡು ಹೋಗ್ಬೋದು. ಈಗ ಗೊಬ್ಬರ ಆಗ್ಬೋದು, ನೀರಾಗ್ಬೋದು, ಕಳೆ ನಿಯಂತ್ರಣ ಆಗ್ಬೋದು, ಎಲ್ಲನೂ ಒಟ್ಟಿಗೆ ಮಾಡ್ಕೊಂಡು ಹೋಗ್ಬೋದು, ತುಂಬಾ ಬೆನಿಫಿಟ್ ಇದೆ ಸರ್. ಅಂದ್ರೆ ಒಂದೇ ಖರ್ಚಿನಲ್ಲಿ ಸಾಕಷ್ಟು ಕೆಲಸಗಳು ಆಗುತ್ತೆ. ಅದಕ್ಕೊಂದ್ಸರಿ ಇದಕ್ಕೊಂದ್ಸರಿ ಅಂತ ಹೇಳಿ ಮಾಡಂಗಿಲ್ಲ. ಗೊಬ್ಬರ ಹಾಕುವಾಗ್ಲೂ ಎಲ್ಲದಕ್ಕೂ ಒಂದೇ ಸರಿ ಹಾಕ್ಬೋದು, ಕಳೆ ತೆಗಿವಾಗ್ಲೂ ಎಲ್ಲದಕ್ಕೂ ಒಂದೇ ಸರಿ ತೆಗಿಬಹುದು, ಹಂಗೆ ನಾವು ಸ್ಪ್ರೇ ಮಾಡುವಾಗ್ಲೂ ಕೂಡ ಎಲ್ಲದಕ್ಕೂ ಒಂದೇ ಸರಿ ಸ್ಪ್ರೇ ಮಾಡಬಹುದು. ಹಾಗಾಗಿ ಒಂದಕ್ಕೆ ಬೆಲೆ ಬಿದ್ರು ಕೂಡ ಇನ್ನೊಂದರಲ್ಲಿ ಬೆಲೆ ಸಿಗುತ್ತೆ ಅನ್ನೋದು. ತರಕಾರಿಯನ್ನ ನೀವು ಬೆಳಿತೀರ, ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ಸರ್ ನಾನು 4-5 years ಆಯ್ತು ತರಕಾರಿ ಬೆಳೆ ಹಿಡಿದು. ಏನೇನ್ ತರಕಾರಿ ಬೆಳಿತೀರಿ? ಹಾಗ್ಲ, ಹೀರೆ, ಪಡವಳ, ಬೀನ್ಸು, ಮೆಣಸಿನ ಗಿಡ, ಕೋಸ್ ಅಷ್ಟು ಬೆಳಿತೀನಿ ಸರ್. ಯಾವ ಸಂದರ್ಭದಲ್ಲಿ ಹಾಕ್ತೀರಿ ಸರ್? ನಾನು ಅದು ಫೆಬ್ರವರಿ ಕಳ್ಕೊಂಡು ಹೋಗ್ತೀನಿ ಸರ್, ಫೆಬ್ರವರಿ ಎಂಡಿಂಗ್, ಸ್ವಲ್ಪ ಕೊರೆ ನಮ್ದು ಕಮ್ಮಿ ಆಗ್ಬೇಕು, ಕೊರೆಗೆ ಅದು ತರಕಾರಿ ಬರಲ್ಲ, ಹಂಗಾಗಿ ಫೆಬ್ರವರಿ ಎಂಡಿಂಗ್ ಅಲ್ಲಿ ನಾವು ನಾಟಿ ಮಾಡೋದು ತುಂಬಾ ಒಳ್ಳೇದು. ತರಕಾರಿ ಬೆಳೆಯೋದ್ರಿಂದ ಏನೇನು ಅನುಕೂಲ ಅಂತೀರಿ? ಅನುಕೂಲ ಅಂದ್ರೆ ಸರ್, ತರಕಾರಿ ಬೆಳೆ ಅಂದ್ರೆ ನಮಗೆ ಬೇಸಿಗೆ ಟೈಮಲ್ಲಿ ನಮಗೆ ತೋಟದ ಕೆಲಸ ಏನಿರಲ್ಲ. ಈಗ ಫೆಬ್ರವರಿ ಟೈಮಲ್ಲಿ, ಫೆಬ್ರವರಿ ಮಾರ್ಚ್ ಟೈಮಲ್ಲಿ ನಮಗೆ ಒಂದು 3 ತಿಂಗಳು ತೋಟದ ಕೆಲಸಗಳು ಏನಿರಲ್ಲ, ಆ ಟೈಮಲ್ಲಿ ನಾವು ತರಕಾರಿ ಬೆಳ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ. ಈಗ ಮತ್ತೆ ಕೃಷಿಗಾಗ್ಲಿ ಯಾವ್ದಕ್ಕೆ ಆಗ್ಲಿ ಇದಾಗುತ್ತೆ. ಮತ್ತೆ ನಮಗೆ ಇನ್ನೊಂದು ಬೆನಿಫಿಟ್ ಅಂದ್ರೆ ಅದರಲ್ಲಿ ಈಗ ಖಾಲಿ ಜಾಗ ಬಿಡಂಗಿರಲ್ಲ, ಸುಮ್ನೆ ಜಾಗ ಇದ್ದು ಯಾಕೆ ವೇಸ್ಟ್ ಮಾಡ್ಬೇಕು, ಸುಮ್ನೆ ಇಲ್ಲ ಅಂದ್ರೆ ಮನೇಲಿ ಕೂರ್ಗಬೇಕಾಗುತ್ತೆ, ಅದ್ರ ಬದಲು ತರಕಾರಿ ಮಾಡ್ಕೊಂಡು ತುಂಬಾ ಒಳ್ಳೇದು. ಸುಮಾರು ಬಳ್ಳಿ ತರ ತರಕಾರಿನ ಬೆಳಿತೀರ, ಅದಕ್ಕೆ ಏನೇನು ಕಾಳಜಿ ಮಾಡ್ಬೇಕು ಸರ್? ಅದಕ್ಕೆ ಕಾಳಜಿ ಅಂದ್ರೆ ಸರ್, ಫಸ್ಟ್ ನಾವು ಯಾವುದೇ ಬಳ್ಳಿ ಹಾಕೋದಾದ್ರೂ ಬೀಜವ ಭೂಮಿಗೆ ಹಾಕ್ಬಾರ್ದು. ಬೀಜ ಭೂಮಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಇರುವೆ ತಿನ್ನೋದು, ಇಲಿ ತಿನ್ನೋದು ಜಾಸ್ತಿ ಆಗುತ್ತೆ. ಈಗ ಕೋಕೋ ಫೀಡ್ ಸಿಗುತ್ತೆ ಸರ್, ಈಗ ಎಲ್ಲೇ ಹೋದ್ರೆ ನಮ್ಮ ನರ್ಸರಿಗಳು ಕೋಕೋ ಫೀಡ್ ಸಿಗುತ್ತೆ, ಖಾಲಿ ಟ್ರೈ ನಾವೇ ತರ್ಬೋದು. ಖಾಲಿ ಟ್ರೈ ತಂದ್ಬಿಟ್ಟು ಕೋಕೋ ಫೀಡ್ ಮಾಡ್ಕೊಂಡ್ರೆ ನಿಮಗೆ ಬೀಜನು ಅಷ್ಟೇ ಚೆನ್ನಾಗಿ ಬರುತ್ತೆ, ಗಿಡನು ಅಷ್ಟೇ ಚೆನ್ನಾಗಿ ಹೆಲ್ದಿಯಾಗಿ ಕೊಟ್ಟುತ್ತೆ. ಮೇನ್ ಇರೋದು ಗಿಡ ಹೆಲ್ದಿಯಾಗಿ ಬರಬೇಕು ಸ್ಟಾರ್ಟಿಂಗ್, ಅದ್ರ ಮೇಲೆ ನೀವು ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಬೀಜ ಹಾಕಿದ್ರೆ ಏನಾಗುತ್ತೆ, ಒಂದಕ್ಕೆ ಹದ ಆಗುತ್ತೆ, ಒಂದು ಹದ ಆಗಲ್ಲ, ಮತ್ತೆ ನಮಗೆ ಗಿಡ ಅಷ್ಟು ಸ್ಟ್ರೆಂತ್ ಬರಲ್ಲ. ಈ ಕೋಕೋ ಫೀಡಲ್ಲಿ ಬೆಳೆದ್ರೆ ನಮಗೆ ಒಂದೇ ಮಟ್ಟದಲ್ಲಿ ಒಂದೇ ಹೆಲ್ದಿಯಾಗಿ ಗಿಡ ಬರುತ್ತೆ. ಫಸ್ಟ್ ಪಾಯಿಂಟು, ತರಕಾರಿ ಬೆಳೆಗೆ ಭೂಮಿ ತುಂಬಾ ಸ್ಮೂತ್ ಆಗಿರ್ಬೇಕು, ಅಂದ್ರೆ ಪೌಡರ್ ತರ ಇರಬೇಕು, ಈಗ ರಫ್ ತರ ಇರಬಾರ್ದು. ನೀಟ್ ಮಾಡ್ಕೊಂಡು ಬೆಡ್ ಮಾಡ್ಕೊಂಡು ಡ್ರಿಪ್ ಮಾಡ್ಕೊಂಡ್ಬಿಟ್ರೆ ನಿಮ್ ಕೆಲಸನೇ ಈಸಿ, ಯಾಕಂದ್ರೆ ಬೇರೆ ಕಡೆ ಕಳೆ ಬರಲ್ಲ, ಬರೀ ಗಿಡ ಸುತ್ತ ಕ್ಲೀನ್ ಮಾಡ್ಕೊಂಡು ಸಾಕು, ನಾವು ನೀಟ್ ಮಾಡ್ಕೊಂಡು ಹೋಗು. ಈಗ ನೀವೇ ಮಾಡ್ಕೊಳ್ತೀರಾ ಅದೆಲ್ಲ? ಕೋಕೋ ಫಿಟ್ ಎಲ್ಲ ತಂದು ನೀವೇ ಮಾಡ್ತೀರಾ? ಹಾ ಸರ್, ನಾನೇ ಮಾಡ್ತೀನಿ. ತಂದ್ಬಿಟ್ಟು ಬೀಜ ಹಾಕ್ಬಿಟ್ಟು ಒಂದ್ 5 days ಗಾಳಿ ಆಡದಂಗೆ ಮುಚ್ಚಿಡ್ಬೇಕು. ಕೋಕೋ ಫೀಡ್ ಹಾಕ್ಬಿಟ್ರೆ ಒಂದ್ ಟೈಮಲ್ಲಿ ಒಂದ್ ಟೈಮಲ್ಲಿ ಇಟ್ಟು ಒಂದ್ 5-7 days ಮುಚ್ಚಿಡ್ಬೇಕು ಗಾಳಿ ಆಡದಂಗೆ. ಮತ್ತೆ ತೆಗೆದು ನೋಡ್ರೆ ಗೊತ್ತಾಗುತ್ತೆ ಮೊಳಕೆ ಬಂದಿರುತ್ತೆ, ನೀರ್ ಗೀರ್ ಏನ್ ಹಾಕಂಗಿಲ್ಲ, ಅದ್ರಲ್ಲಿ ಕೋಕೋ ಫೀಡ್ ಅಲ್ಲಿ ಇರುತ್ತೆ ವಾಟರ್ ಎಲ್ಲ, ನೆರಳು ಜಾಗ ಇಟ್ಬಿಟ್ರೆ ಸಾಕು, ಅದ್ ನೀಟಾಗಿ ಬರುತ್ತೆ. ಕೋಕೋ ಫೀಡ್ ನೀವೇ ಮಾಡ್ತೀರಾ ಅಥವಾ ತರ್ತೀರಾ? ಇಲ್ಲ ಸರ್, ತರ್ತೀವಿ ಸರ್. ಎಲ್ಲಿ ಸಿಗುತ್ತೆ ಸರ್ ಕೋಕೋ ಫೀಡ್? ನರ್ಸರಿ ನಮ್ಗೆ ಸ್ನೇಹಿತರು ಹಳೆಬೀಡ ನರ್ಸರಿ ಒಬ್ರು, ಅವ್ರು 130 rupees ಒಂದ್ ಚೀಲ ಕೊಡ್ತಾರೆ, ಹಾಗಾಗಿ ಹೋದಾಗ ಹಾಕೊಂಡ್ ಬಂದ್ಬಿಡ್ತೀನಿ. ನೀವು ತಂದದನ್ನ ಟ್ರೈ ಇರುತ್ತೆ, ಅದ್ರೊಳಗೆ ಹಾಕಿ ನೀರ್ ಹಾಕ್ಬೇಕ ಮೊದಲು? ಹೇಗೆ? ಇಲ್ಲ, ಅದಾದ್ರೆ ನೀರ್ ಮಿಕ್ಸ್ ಇರುತ್ತೆ ಸರ್, ಮಾಯಿಶ್ಚರ್ ಏನಿಲ್ಲ, ಅದ್ರಲ್ಲಿ ನಿಮಗೆ ಪೂರ್ತಿ ಮಿಕ್ಸ್ ಇರುತ್ತೆ ನಿಮಗೆ. ಅಂದ್ರೆ ಮಾಯಿಶ್ಚರ್ ಮೇಂಟೈನ್ ಮಾಡ್ಲಿಕ್ಕೆ ಒಂದು ಲಿಕ್ವಿಡ್ ಸಮೇತ ಇರುತ್ತೆ, ನೀರ್ ಹಾಕಿದ್ರೆ ಹೋಗುತ್ತೆ ಅದು, ಅದು ನೀರೇನು ಹಾಕಂಗಿಲ್ಲ. ಅದು ಪ್ಲಾಸ್ಟಿಕ್ ಒಳಗಡೆ ಪ್ಲಾಸ್ಟಿಕ್ ಅವ್ರು ಕಟ್ ಬ್ಲಾಕ್ ಮಾಡಿರ್ತಾರೆ, ತಂದ್ರೆ ಡೈರೆಕ್ಟ್ ಹಾಕ್ಬಿಟ್ಟು ಡೈರೆಕ್ಟ್ ಮುಚ್ಚೋದಷ್ಟೇ. ಈ ಕೋಕೋ ಫಿಟ್ ಅಲ್ಲಿ ಮೊಳಕೆ ಎಲ್ಲ ಬಂದ್ಮೇಲೆ ಎಷ್ಟು ದಿವಸಕ್ಕೆ ಅದನ್ನ ನಾಟಿ ಮಾಡ್ತೀರಿ ಸರ್? ಅದು ಒಂದೊಂದು ಗಿಡ ಒಂದೊಂದ್ ತರ ಆಗುತ್ತೆ. ನಿಮಗೆ ಅದು ಗಿಡ ಜಾಸ್ತಿ ಬೆಳೆಯೋದಿಲ್ಲ, ಇಲ್ಲ ಅಂದ್ರೆ ಅದು ಉದ್ದ ಬೆಳೆದ್ ಬಿಡುತ್ತೆ, ಕಾಂಡ ಗ್ಯಾಪ್ ಜಾಸ್ತಿ ಆಗ್ಬಿಡುತ್ತೆ, ನಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕ್ರಾಸ್ ಆಗೋದು ಈ ತರ ಆಗುತ್ತೆ. ಈಗ ಎಷ್ಟು ಪ್ರದೇಶದಲ್ಲಿ ಬೆಳ್ಕೊಳ್ತಾರೆ ಇದನ್ನೆಲ್ಲ? ಸರ್ ನಾವು ಒಂದೂವರೆ ಖಾಲಿ ಜಾಗ ಇದೆ, ಒಂದೂವರೆ ಎಕರೆ ವರ್ಷ ವರ್ಷ ಬೆಳಿತೀನಿ. ಒಂದೂವರೆ ಎಕರೆಗೆ ಎಲ್ಲದೂ ಕೂಡ ಸ್ವಲ್ಪ ಸ್ವಲ್ಪ ಒಂದು ಮೂರ್ ತರ ನಾಲ್ಕು ತರ ಮಾಡ್ತೀನಿ. ಎಲ್ಲಿ ಮಾರಾಟ ಮಾಡೋದು ಇದನ್ನ? ಹಾಸನ ಆರ್ಎಂಸಿ. ಒಳ್ಳೆ ಬೆಲೆ ಸಿಗುತ್ತೆ? ಸಿಗ್ತದೆ ಸರ್, ಪರವಾಗಿಲ್ಲ. ಲೈಕ್ ಮಾಡಿ ಪೂರ್ತಿ ಹಾಗ್ಲೇ ಮಾಡಲ್ಲ, ಈಗ ಹಬ್ಬ ಬೆಳೆ ಮಾಡ್ತಿದ್ರೆ ಹಾಗ್ಲ ಹೀರೆ ಪಡವಾಳ ಸೌತೆ ನಾಲ್ಕು ಮಾಡ್ತೀನಿ. ಈಗ ನಾಲ್ಕು ನಾಲ್ಕು ಚೀಲ ತಗೊಂಡು ಹೋದ್ರೆ ಯಾವ್ದ್ರಲ್ಲೂ ಒಂದ್ರಲ್ಲಿ ಇದಾದ್ರೂ ಒಂದ್ರಲ್ಲಿ ಇದಾಗುತ್ತೆ. ಆ ತರ ಏನೆಲ್ಲ ಬೇಸಾಯ ಕ್ರಮಗಳನ್ನ ಮಾಡ್ಬೇಕಾಗುತ್ತೆ ತರಕಾರಿ ಬೆಳಿವಾಗ? ಸರ್ ಫಸ್ಟ್ ಬಂದು ನಾ ಹೇಳಿದಲ್ಲ, ಫಸ್ಟ್ ಬೀಜ ಉಪಚಾರ ಇದೆಯಲ್ಲ ನೀಟ ಮಾಡ್ಕೋಬೇಕು. ಭೂಮಿಯನ್ನು ಮತ್ತೆ ಹೇಳಿದ ಫುಲ್ ಪೌಡರ್ ಮಾಡ್ಕೊಂಡು ಎಲ್ಲಿ ಗುಣಿ ಬರುತ್ತೆ ಅಲ್ಲಿಗೆ ಜಾಸ್ತಿ ಬೇಡ, ಈ ಕೊಡಕೆ ಗೊಬ್ಬರ ಆಯ್ತು ಇಲ್ಲ ಎರೆಹುಳಿ ಗೊಬ್ಬರನಾರ ಆಯ್ತು ಸ್ವಲ್ಪ ಒಂದ್ ಹಿಡಿಯಷ್ಟು ಬಡ್ಡಿಗೆ ಹಾಕೊಂಡು ಮಣ್ಣಿಗೆ ಮಿಕ್ಸ್ ಮಾಡ್ಬಿಟ್ಟು ಅಲ್ಲಿ ಗಿಡ ನೆಡೋದು ತುಂಬಾ ಒಳ್ಳೇದು. ಆಮೇಲೆ ಅದಕ್ಕೆ ಬೇಕಾಗಿರೋ ಪೋಷಕಾಂಶ ನೀರು, ಹೌದು ನೀರು ಅದೆಲ್ಲ ಆಮೇಲೆ ನಾವು ಕೊಡ್ಕೊಂಡು ಹೋಗ್ಬೋದು. ಗೊತ್ತಾಗುತ್ತೆ ಗಿಡ ನೀವು ಬೆಳೆಯೋದು ಹೆಲ್ತಿಯಾಗಿ ಬೆಳೆದಿದ್ಯಾ ಇಲ್ಲ ಗೊಬ್ಬರ ಕೇಳ್ತಿದ್ಯಾ ಏನು ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಏನ್ ರಾಸಾಯನಿಕ ಬಳಕೆ ಮಾಡ್ತೀರಾ ಸಾವಯವದಲ್ಲಿ ಮಾಡ್ತೀರಾ? ಸರ್ ರಾಸಾಯನಿಕ ಬಳಕೆ ಮಾಡ್ತೀನಿ ಅದಕ್ಕೆ. ಎಷ್ಟು ದಿವಸಕ್ಕೆ ಒಂದ್ಸರಿ ಗೊಬ್ಬರ ಹಾಕ್ತೀರಿ? ಇಲ್ಲ ಸರ್ ಎರಡೇ ಟೈಮ್ ಕೊಡೋದು ಟೋಟಲ್, ಎರಡು ಟೈಮ್ ಮೇಲೆ ಮತ್ತೆ ಕೊಡಕ್ ಹೋಗಲ್ಲ. ಎಷ್ಟು ದಿವಸಕ್ಕೆ ಬರುತ್ತೆ ಫಸಲು? ಸರ್ ಒಂದೊಂದು ಕ್ರಾಪ್ ಈಗ ಸೌತೆ ಬಂದು ಎರಡೂವರೆ ತಿಂಗಳಿಗೆ ನಮ್ದು ಕಟಾವು ಮುಗ್ದೇ ಹೋಗಿರುತ್ತೆ. ಈಗ ಹಾಗ್ಲ ಬರೋದು ಒಂದ್ ಮೂರ್ ತಿಂಗಳ ಮೇಲೆ ಬರುತ್ತೆ. ಈಗ ಹೀರೆ ಹಾಗ್ಲ ಪಡವಾಳ ಎಲ್ಲ ಮೂರ್ ತಿಂಗಳ ಮೇಲೇನೆ ಬರೋದು. ವಾಟರ್ ಮೆಲನ್ ಮಾಡ್ತೀನಿ, ಕಲಂಗಡಿ ಮಾಡ್ತೀನಿ, ಅದೆಲ್ಲ 78 ದಿವಸಕ್ಕೆ ಪೂರ್ತಿ ಕಟಾವು ಮಾಡ್ಬೇಕು. ನಾಟಿ ಮಾಡಿ 78 ದಿವಸಕ್ಕೆ ಪೂರ್ತಿ ಕಟಾವನೆ ಮಾಡ್ಬೇಕು, ಅದ್ಮೇಲೆ ಇಡಂಗೆ ಇಲ್ಲ. ಒಂದೊಂದು ಗಿಡಕ್ಕೆ ಒಂದೊಂದರ ಇರುತ್ತೆ, ಒಂದೊಂದು ತರಕಾರಿಗೆ ಒಂದೊಂದರ ಇರುತ್ತೆ, ಇದೇ ಟೈಮ್ ಇರುತ್ತೆ ಹಂಗೆ ಹಿಂಗೆ ಬರಲ್ಲ, ಹೆಚ್ಚಿಗೆ ಬಂದ್ಬಿಡುದು. ವಾಟರ್ ಮೆಲನ್ ಅದಕ್ಕೆಲ್ಲ ಹೆಂಗೆ ಮಾರ್ಕೆಟ್? ಮಂಡಿನೇ, ಹಾಸನ ಮಂಡಿ. ಹಾಸನ ಮಂಡಿ ಜೊತೆ ಮಾತಾಡ್ಕೊಂಡು ಅವ್ರಿಗೆ ತಗೊಂಡೋಗಿ ಕೊಡೋದು? ತಗೊಂಡೋಗಿಲ್ಲ, ಅವರೇ ಬಂದು ತಗೊಂಡೋಗ್ತಾರೆ. ಈಗ ಕೆಜಿ ನಾನು 7 rupees 7-8 rupees ಹಿಂಗೆ ತಗೋತಾರೆ ಗಿಡ ಸೈಜ್ ನೋಡ್ಕೊಂಡು, ಅವ್ರಿಗೆ ಅವರೇಜ್ 2 kg ಮೇಲಿರಬೇಕು, ಆ ಥರ ತಗೊಂಡು ಹೋಗ್ತಾರೆ. ತರಕಾರಿ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರ ಅಂದ್ರೆ ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿ ಸಿಗುತ್ತೆ ಹೇಗೆ? ಹೌದು ಸರ್, ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ಹೇಳಿದಲ್ಲ ಸರ್, ಆ ಟೈಮ್ ನಮಗೆ ಕೆಲಸ ಇರಲ್ಲ. ಫಸ್ಟ್ ಆಫ್ ಆಲ್ ನಾವು ಇನ್ನೊಬ್ರ ಮನೆ ಕೆಲಸಕ್ಕೆ ಹೋಗಿಲ್ಲ, ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಕ್ಕಿಂತ ಈಗ ನಾವೇ ನಮ್ಮ ಜಮೀನಲ್ಲಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ನಮಗೆ, ಮತ್ತೆ ಆ ಟೈಮಲ್ಲಿ ಆರ್ಥಿಕವಾಗಿ ತುಂಬಾ ಅನುಕೂಲ ಆಗುತ್ತೆ. ನೀರು ಹೆಚ್ಚಾಗಿ ಬೇಕಾಗುತ್ತಾ ಬೆಳ್ಳಿ ತರಕಾರಿಗಳಿಗೆ? ಇಲ್ಲ ಸರ್, ಬೇಕಾಗಿಲ್ಲ. ಇನ್ನ ಡ್ರಿಪ್ ಅಲ್ಲಿ ಇದೆ ಸರ್, ಸಣ್ಣ ಜೆಟ್, ಒಂದು ಜೆಟ್ ಅಂದ್ರೆ 1-10 ಜೆಟ್ ಬರುತ್ತೆ, ಒಂದ್ ಎಕರೆ ಮೇಂಟೈನ್ ಮಾಡೋದು ಡ್ರಿಪ್ ಮಾಡ್ಕೊಂಡ್ರೆ ತುಂಬಾ ಕಮ್ಮಿ. ಅದಕ್ಕೆ ಒಟ್ಟಾರೆ ಈ ಕೃಷಿ ಬದುಕಿನ ಅನುಭವಗಳು ಹೇಗಿದವು ನಿಮ್ದು? ತುಂಬಾ ಖುಷಿಯಾಗಿದೆ, ತುಂಬಾ ಸಂತೋಷ ಅನ್ಸಿದೆ ಸರ್. ಅಂತಂದ್ರೆ ಓದಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಆ ತರದ ಏನು ಆಲೋಚನೆ ಬರೋದಿಲ್ಲ? ಇಲ್ಲ ಇಲ್ಲ ಸರ್, ಆ ತರ ಏನಿಲ್ಲ, ನನಗೆ ಇಲ್ಲಿ ಇದೆ ಕರೆಕ್ಟ್ ಆಗಿದೆ, ನೆಮ್ಮದಿಲಿ ಇದೀನಿ ಸರ್. ಈಗ ಆರಾಮಾಗಿದ್ದೀನಿ, ನೆಮ್ಮದಿಲಿ ಇದ್ದೀನಿ, ಯಾರ ಕೈ ಕೆಳಗೆ ಹೋಗಂಗಿಲ್ಲ. ನಮ್ಮ ಮನೆ ಕೆಲಸ ಆಯ್ತು, ನಾವಾಯ್ತು, ಯಾರೋ ಆಫೀಸರ್ ಕರೆದ್ರು, ಯು ಆಫೀಸರ್ ಕರೆದ್ರು, ಅವ್ರಿಗೆ ಮೇಲ್ ಹಾಕ್ಬೇಕು, ನಾನು ನೆಂಟ್ರ ಮನೆಗೆ ಹೋಗ್ಬೇಕು, ರಜಾ ಕೇಳ್ಬೇಕು, ಅದು ಯಾವುದೋ ತೊಂದರೆ ಇಲ್ಲ ಸರ್. ಬೆಳಿಗ್ಗೆ 6 ಗಂಟೆಗೆ ಹೋಗಿ ಕೆಲಸ ಮಾಡಿದ್ರೆ ನಂದೇನೆ, 10 ಗಂಟೆಗೆ ಹೋಗಿ ಕೆಲಸ ಮಾಡಿದ್ರೆ ನಮ್ದೇನೆ, ನೆಮ್ಮದಿಲಿದ್ದೀನಿ ಸರ್. ಆದಾಯನೂ ಚೆನ್ನಾಗಿದೆ? ಆದಾಯ ಚೆನ್ನಾಗಿದೆ ಸರ್. ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ಏನೇನು ಸವಲತ್ತುಗಳನ್ನು ಪಡ್ಕೊಂಡಿದ್ದೀರಿ? ತೋಟಗಾರಿಕೆಯಿಂದ ಹಿಡಿದು ನಾನು ಡ್ರಿಪ್ ತಗೊಂಡಿದ್ದೀನಿ, ಅಡಿಕೆಗೆ ಡ್ರಿಪ್ ವೆಂಚರಿ ಸಿಸ್ಟಮ್ ತಗೊಂಡಿದ್ದೀನಿ, ಪೆಪ್ಪರ್ ಗಿಡ ಕೊಟ್ಟಿದ್ದಾರೆ, ತೆಂಗಿನ ಗಿಡ ಕೊಟ್ಟಿದ್ದಾರೆ, ನರೇಗಾದಲ್ಲಿ ಅಡಿಕೆ ಕೊಟ್ಟರು, ಅಡಿಕೆ ಗಿಡಗೆಲ್ಲ ಕೊಟ್ಟಿದ್ದಾರೆ, ಪೆಪ್ಪರಿ ಕೊಟ್ಟಿದ್ದಾರೆ. ಆಮೇಲೆ ಕೃಷಿ ಇಲಾಖೆಗೆ ಹೋದ್ರೆ ನಂಗೆ ರೋಟರಿ ಬಿಟ್ರು, ಪೈಪು ಸೆಟ್ಟು, ಎರೆಹುಳಿನ ತೊಟ್ಟಿ ತುಂಬಾ ಕೊಟ್ಟಿದ್ದಾರೆ ಸರ್. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆ ಸಂವಾದಕ್ಕೂ ಕೂಡ ನೀವು ಹೋಗಿದ್ರಿ, ಯಾಕೆ ನಿಮ್ಮನ್ನ ಆಯ್ಕೆ ಮಾಡಿದ್ರು? ನನಗೆ ಒಂದು ಆತ್ಮ ಪ್ರಶಸ್ತಿ ಬಂದಿದೆ, ಶ್ರೇಷ್ಠ ಕೃಷಿಕ ಅಂತ ಹೇಳಿ, ಆತ್ಮ ಪ್ರಶಸ್ತಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅಂತ ಬಂದಿದೆ. ಅದಕ್ಕೆ ಅಲ್ಲಿ ತಾಲೂಕು ಆಫೀಸಿಂದ ಕೇಳಿದಾರೆ, ಅಲ್ಲಿ ನಿಮ್ ಕಡೆಯಿಂದ ಯಾರು 4 ಜನ ಹೆಸರು ಕೊಡಿ ಅಂತ. ಇವರು ನಮ್ಮ ಕೃಷಿ ಇಲಾಖೆಯಿಂದ ತೋಟಗಾರಿಕೆಯಿಂದ ನನ್ನ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ 4 ಜನ ಕರ್ದಿ ಇಂಟರ್ವ್ಯೂ ಎಲ್ಲ ಮಾಡಿದ್ರು, ಮಾತಾಡಿಸಿ ಎಲ್ಲ ಮಾತಾಡಿ ಎಲ್ಲಾನು ಮಾಡಿದ್ರು. ಆಮೇಲೆ ಓಕೆ ಅಂತ ಸೆಲೆಕ್ಟ್ ಆದ್ವಿ ಸರ್, ನಮ್ಮ ಕರ್ಕೊಂಡೋಗಿ ಮಾತಾಡ್ಕೊಂಡು ಬಂದೆ ಸರ್. ಹೇಗಿತ್ತು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ? ಸರ್ ತುಂಬಾ ಖುಷಿ ಆಯ್ತು ಅಂದ್ರೆ ತುಂಬಾ ಖುಷಿ ಆಯ್ತು, ಮನಸ್ಸಿಂದ ಹೇಳ್ಕೊಳಕ್ ಆಗಲ್ಲ ಅಷ್ಟೊಂದು ಖುಷಿ ಆಯ್ತು. ಯಾಕಂದ್ರೆ ನಾವು ಫಸ್ಟ್ ಅನ್ಕೊಂಡಿದ್ವಿ ಅವ್ರೊಂದು 40-50 feet ದೂರದಲ್ಲಿ ಕೂರ್ತಾರೆ, ನಾವ್ ಈ ಕಡೆ ಕೂತಿರ್ಬೇಕು, ನಾವು 13 ಜನ ಅಂತ. ಪಿಎಂ ಸರ್ ಬಂದಿದ್ದರು, ಸೀದಾ ನಮ್ಮ ಬಡ್ಡಿಗೆ ಬಂದು ಸೆಂಟ್ರಿಕ್ ಚೇರ್ ಹಾಕೊಂಡು ಇಲ್ಲಿ ಮಾಸ್ಕ್ ಹಾಕೊಂಡಿದ್ವಿ ಎಲ್ಲ, ಮಾಸ್ಕ್ ತೆಗೀರಿ ಅಂತ ಹೇಳಿ ಬಡ್ಡಿ ಕೂರಿಸ್ಕೊಂಡು ತುಂಬಾ ಖುಷಿಯಾಗಿ ಮಾತಾಡಿದ್ರು, ತುಂಬಾ ಖುಷಿ ಆಯ್ತು. ನನ್ನ ಕೇಳಿದ್ರು ಸುಮಾರು ತಗೊಂಡಿದ್ವಿ ಅಂತ ಹೇಳಿದ್ರು, ಅದಕ್ಕೆ ನಾನು ತಗೊಂಡಿದ್ದೀನಿ ಅಂತ ಹೇಳಿದೆ. ಅದ್ರಲ್ಲಿ ಯಾವ್ದಾರು ಒಂದು ಹೇಳು ಅಂತ, ಅದಕ್ಕೆ ನಾನು ತುಂತುರಿ ನೀರಾವರಿ ಯೋಜನೆ ಬಗ್ಗೆ ಹೇಳಿದೆ, ತುಂಬಾ ಅನುಕೂಲ ಆಗಿದೆ, ನಾನು ರೈತರಿಗೆಲ್ಲ ತುಂಬಾ ಅನುಕೂಲ ಆಗಿದೆ ಹಾಗೆ ಅಂತ. ಒಳ್ಳೇದಾಗ್ಲಿ, ನೀವು ನಿಮ್ಮ ರೈತರಿಗೆ, ನಿಮ್ಮ ಗ್ರಾಮ ಪಂಚಾಯತಿ, ನಿಮ್ಮ ತಾಲೂಕು ಇದರಲ್ಲಿ ಎಲ್ಲ ರೈತರಿಗೂ ಹೇಳ್ಬೇಕು, ನೀವು ಎಲ್ಲರೂ ಒಬ್ಬೊಬ್ಬರೇ ತಗೊಳ್ಳೋದಲ್ಲ, ಎಲ್ಲರಿಗೂ ಇದು ಸರ್ಕಾರದಿಂದ ಅನುದಾನ ಹೋಗ್ಬೇಕು, ಮುಟ್ಟವರೆಗೂ ಮಾಡಿ ಅಂತ ಹೇಳಿದ್ರು ಸರ್. ಏನ್ ಅನ್ಸುತ್ತೆ ಈಗ ತುಂಬಾ ಜನ ಎಷ್ಟೆಲ್ಲ ಓದಿ ಏನೆಲ್ಲ ಮಾಡಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಕ್ ಆಗೋದಿಲ್ಲ, ನೀವು ಕೃಷಿ ಮಾಡ್ಕೊಂಡು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂತ ಒಂದು ಅವಕಾಶ ಸಿಕ್ತು ನಿಮ್ಗೆ, ನಿಮ್ಮ ಸ್ನೇಹಿತರು, ಬಂಧು ಬಳಗ, ಮನೆಯವರೆಲ್ಲ ಏನಂದ್ರು? ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಇದನ್ನೆಲ್ಲ ನೆನಪು ಮಾಡ್ಕೊಂಡಾಗ ಏನು ಅನ್ಸುತ್ತೆ ನಿಮಗೆ? ಸರ್, ತುಂಬ ಖುಷಿಯಾಗಿದೆ ಸರ್. ನಾವು ಒಬ್ಬನೇ ತಗೊಳ್ಳೋದಲ್ಲ, ಎಲ್ಲ ಯುವ ರೈತರಿಗೂ ಹೇಳಬೇಕು, ಮತ್ತೆ ಎಲ್ಲರೂ ಅವರವ್ರ ಕಾಲ ಮೇಲೆ ಅವರನ್ನು ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತೀವಿ ಸರ್. ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಸಾಧನೆ ಮಾಡಬೇಕು ಅನ್ನುವಂಥ ಕನಸಿದೆ ಕಿರಣ್ ನಿಮಗೆ? ಸಾಧನೆ ಏನಿದೆ ಸರ್, ನಾವು ಕೃಷಿಲೇ ಇನ್ನೂ ತೊಡಗಿಸ್ಕೋಬೇಕು, ಇನ್ನೂ ಸ್ವಲ್ಪ ಮುಂದೆ ಬರಬೇಕು ಅಂತ ತುಂಬ ಆಸೆ ಇದೆ ಸರ್. ಕಿರಣ್, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಸಂಪರ್ಕ ಮಾಡುವಂಥದ್ದು? ನಿಮ್ಮ ಫೋನ್ ನಂಬರ್ ನೀಡ್ತೀರಾ? ಹಾಂ ಸರ್, ನನ್ನ ನಂಬರು 9735049 41, ಕಿರಣ್ ಕುಮಾರ್ ಅಂತ. ಇನ್ನೊಮ್ಮೆ ಹೇಳಿ. 9735049 41 ಸರ್. ಒಳ್ಳೆಯದು ಕಿರಣ್ ಕುಮಾರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮ ವಿವರಣೆ ಕೇಳಿದರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:20 ಪ್ರಾಯೋಜಿತ ಕಾರ್ಯಕ್ರಮ, ಐಎಎಸ್ ಪರೀಕ್ಷೆ ಕುರಿತು ಮಾರ್ಗದರ್ಶನ, ಪ್ರಾಯೋಜಕರು ಮ್ಯಾನಿಫೆಸ್ಟ್ ಲರ್ನಿಂಗ್ ಅಕಾಡೆಮಿ ಬೆಂಗಳೂರು. 6:25 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ, ಕಾರ್ಯಕ್ರಮದ ಪ್ರಸ್ತುತಿ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳನ್ನು ಆಲಿಸಬಹುದು. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. 9:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ. ಇದರಲ್ಲಿ ಗ್ರಾಮೀಣ ಆರೋಗ್ಯ ರಕ್ಷಣೆಯಲ್ಲಿ ಆಯುರ್ವೇದ ವೈದ್ಯ ವಿದ್ಯಾರ್ಥಿಗಳ ಪಾತ್ರ, ಈ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಮೈಸೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು.